ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೇ ಯೋಗಮನಿ ಪ್ರಾಣಮು ನೀವನಿ ಗಾನಮೆ ನೀದನಿ ಪ್ರಾಣಮೆ ಗಾನಮನಿ ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೇ ಯೋಗಮನಿ ನಾದೋಪಾಸನ ಚೇಸಿನ ವಾಡನು ನೀವಾಡನು ನೇನೈತೆ ನಾದೋಪಾಸನ ಚೇಸಿನ ವಾಡನು ನೀವಾಡನು ನೇನೈತೆ ಸಿಕ್ಕರಿಂದ ಜಿತ ಹಿಮಗಿರಿಂದ ಸಿತ ಕಂದರ ನೀಲಕಂದರ ಸುದ್ದುಲೆರುಗ ನೀರುದ್ರ ವೀಣ ನಿರ್ನಿದ್ರ ಗಾನ ಮಿದಿ ಅವಧರಿಂತರ ತಿಳಿಧರಿಂತರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు పరవశాన శిరసు గంగా ధరకు జారిన శివగంగా ಪರವಶಾನ ಶಿರಸು ಗಂಗಾ ಹರಕು ಜಾರೆನ ಶಿವಗಂಗ ನಾಗಾನದ ಹರಿ ನುವು ಮುನುಗಂಗ ಆನಂದ ವೃಷ್ಟಿನೆ ಕಡವಂಗ ಶಂಕರ ನಾದ ಶರೀರ ಪರ ವಿಹಾರ ಜೀವೇಶ್ವರ ಶಂಕರ ಶಂಕರ ಶಂಕರ